ವನ್ವುಷಾ ಅಥೋ ಸತ್ಸ್ವಪ್ನ ವನ್ವುಷಾ ಅದು ಅವರ್ಗ ಹೇಳಲೇಬೇಕಂತ ನಿಯಮಿಲ್ಲ, ಹೇಳಿದೆ ನಾ ಇಷ್ಟು ಸಹ ನಿಮಗೆ. ಅಥೋ ಸತ್ಸ್ವಪ್ನ ವನ್ವುಷಾ ಇಲ್ಲ ಅಂತ ತಿಳ್ಕೊಳ್ರಿ, ಹೆಂಗ್ ಹೇಳ್ತೀರಿ? ಅಥೋ ಸತ್, ಅಥೋ ಸತ್ ಇಲ್ಲ. ಅಥೋ ಸತ್ ಸ್ವಪ್ನ ಮನುಷಾ, ಪರ್ಫೆಕ್ಟ್. ಯದಿ ವಿಶ್ವಂ ಸತ್ಯಂ ಭವೇತ್, ಅವನು ವಾದಿ ನಾನು ಒಂದು ವಾದವನ್ನು ಎತ್ಕೊಂಡಿದ್ದಾನೆ. ಸದ್ಬ್ರಹ್ಮ ಕಾರ್ಯ ಜಗತ್ ಕೂಡ ಸತ್ಯ, ಸದ್ಬ್ರಹ್ಮ ಕಾರ್ಯ ಜಗತ್ತು, ಆ ಜಗತ್ ಕೂಡ ಬ್ರಹ್ಮನೇ ಸತ್ಯವೋ ಅಷ್ಟೇ ಸತ್ಯ. ಹೀಗಿದ್ದಾಗ ಅಪ್ರಮಾಣವಾಗ್ತದೆ, ಈಶ್ವರ ಹೇಳಿಕೆಗೆ ದೋಷ ಬರ್ತದೆ ಇತ್ಯಾದಿಗಳೆಲ್ಲ ವಾದ ಹಾಕಿದ್ದಾನೆ. ವೇದಾಂತಿಯ ಉತ್ತರ ಏನು? ಯದಿ ಒಂದು ವೇಳೆ ವಿಶ್ವಂ ಸತ್ಯಂ ಭವೇತ್, ನಿನ್ನ ಹೇಳಿಕೆ ಪ್ರಕಾರ ವಿಶ್ವವು ಸತ್ಯವಾಗಿದೆ ಆದರೆ, ಏನಕ್ಕೆ ಸತ್ಯ ಅಂತ ಕರೀತಾರೆ? ಏನನ್ನ ಸತ್ಯ ಅಂತ ಕರೀತಾರೆ? ಮೂರು ಕಾಲದಲ್ಲಿಯೂ ಯಾವುದು ಬದಲಾಗುವುದಿಲ್ಲ, ಭೂತ ವರ್ತಮಾನ ಭವಿಷ್ಯತ್ತಿನಲ್ಲಿ ಯಾವುದು ಬದಲಾಗುವುದಿಲ್ಲವೋ ತತ್ ಸತ್ಯ. ನಿನ್ನೆ ಹೇಳಿಕೆ ಪ್ರಕಾರ ಜಗತ್ತು ನಾಮರೂಪದ ಈ ಜಗತ್ತು ಇದು ಸತ್ಯ ಅಂತ ಒಪ್ಪಿಗೆ ಆಗಿದ್ದಾದ್ರೆ, ಸುಷುಪ್ತ ಉಪಲಭ್ಯತ ಗಾಢ ನಿದ್ರೆಯಲ್ಲಿಯೂ ಕೂಡ ಈ ಜಗತ್ತು ವ್ಯವಹಾರಕ್ಕೆ ಲಭ್ಯ ಇರಬೇಕು. ಈಗ ಹೆಂಗೆ ಲಭ್ಯ ಇದೆ, ನಾಳೆ ನಾವು ಬದುಕಿದ್ರೆ ನಾಳೆಯೂ ಕೂಡ ಹೇಗೆ ಲಭ್ಯ ಇದೆ, ಮುಂದಿನ ವರ್ಷ ನಾವು ಬದುಕಿದ್ರೆ ಮತ್ತೆ ಮುಂದಿನ ವರ್ಷವೂ ಇದು ಹೇಗೆ ಲಭ್ಯ ಇದೆ? ಭೂತಕಾಲದಲ್ಲಿ ಹೇಗೆ ಇದು ಲಭ್ಯ ಇತ್ತು, ಈಗ 50-60 ವರ್ಷಗಳ ಹಿಂದೆ 40 ವರ್ಷಗಳ ಹಿಂದೆ ಯಾವ ಪರ್ವತವನ್ನು ಸುತ್ತಾಗ್ತಾ ಇದ್ವೋ ಅದೇ ಪರ್ವತವನ್ನು ಇವತ್ತು ನಾವು ಸುತ್ತಾಗ್ತೀವಿ. ಭೂತ ವರ್ತಮಾನ ಭವಿಷ್ಯತ್ತಿನಲ್ಲಿ ಇದೇ ಅಲ್ವಾ ಈ ಜಗತ್ತು? ಆದ್ದರಿಂದ ಸತ್ಯ. ಇಲ್ಲ, ಮೂರು ಅವಸ್ಥೆಗಳಲ್ಲಿಯೂ ಲಭ್ಯ ಇರಬೇಕು. ಮೂರು ಕಾಲದಲ್ಲಿ ಮೂರು ಅವಸ್ಥೆಯಲ್ಲಿ ಲಭ್ಯ. ಈ ಜಗತ್ತು ಹೇಗೆ ಈ ಅವಸ್ಥೆಯಲ್ಲಿ ಜಾಗೃತ ಅವಸ್ಥೆಯಲ್ಲಿ ಲಭ್ಯ ಇದೆಯೋ, ಇದ್ದೀತು ಇವೇ ವಿಷಯಗಳು ಇವೇ ವಸ್ತುಗಳು ಇವೇ ವ್ಯಕ್ತಿಗಳು ಕನಸಿನಲ್ಲಿಯೂ ಇದ್ದಿರಬಹುದು. ಆದ ದುರ್ದೈವ ಏನು ಅಂತಂದ್ರೆ, ಕನಸಿನಲ್ಲಿಯ ವ್ಯವಹಾರ ಎಚ್ಚರಿಕೆ ಉಪಯೋಗಕ್ಕೆ ಬರುವುದಿಲ್ಲ, ಎಚ್ಚರದ ವ್ಯವಹಾರ ಕನಸಿನಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಗಾಢ ನಿದ್ರೆಯಲ್ಲಿ ಇವು ಎರಡೂ ಇಲ್ಲ. ಇದು ಹೆಂಗಪ್ಪ ಸತ್ಯಂ? ಹಾಗಾದ್ರೆ ಜಾಗೃತವು ಜಾಗೃತದಲ್ಲಿ ಸತ್ಯ, ಸ್ವಪ್ನವು ಸ್ವಪ್ನದಲ್ಲಿ ಸತ್ಯ, ಗಾಢದಲ್ಲಿ ಎರಡೂ ಇಲ್ಲ, ನೀನಂತೀಯ ಜಗತ್ ಸತ್ಯ ಅಂತೀಯ, ಹೇಗೆ ಜಗತ್ ಸತ್ಯ ಅಂತೀಯ? ಯದಿ ವಿಶ್ವಂ ಸತ್ಯಂ ಭವೇತ್, ಒಂದು ವೇಳೆ ಈ ಜಗತ್ತು ಸತ್ಯವೇ ಆಗಿದ್ದಲ್ಲಿ, ಸುಷುಪ್ತವು ಉಪಲಭ್ಯತ, ಸಂಧಿ ನೋಡ್ಕೊಳ್ಳಿ, ಸುಷುಪ್ತ ಉಪಲಭ್ಯತ ಹೆಂಗ್ ಬಿಡಿಸ್ತೀರಿ? ಸುಷುಪ್ತವು ಉಪಲಭ್ಯತ. ಆದರೆ ನಾವು ಅಭ್ಯಾಸ ಮಾಡಿ ಅನುಭವದಿಂದ ನೋಡಿದಾಗ ಎತ್ತ ನ ಉಪಲಭ್ಯತೆ, ಸುಷುಪ್ತಿಯಲ್ಲಿ ಈ ಜಗತ್ತು ಲಭ್ಯವಿರುವುದಿಲ್ಲ. ಕಿಂಚಿತ್ ನ ಉಪಲಭ್ಯತೆ, ಒಂದು ತುಂಡು ಕೂಡ ಅಲ್ಲಿ ಸ್ವಪ್ನ ಗಾಢದಿದ್ರೆ ಇದು ಲಭ್ಯ ಇಲ್ಲ. ಅತಃ ಆದ್ದರಿಂದ ಸ್ವಪ್ನವು ಹೇಗೆ ಸುಳ್ಳು ಹಾಗೆ ಈ ಜಗತ್ತು ಕೂಡ ಅಷ್ಟೇ ಸುಳ್ಳಾಗಿದೆ. ಜಾಗೃತದ ಈ ಜಗತ್ತು ಕೂಡ ಅಷ್ಟೇ ಸುಳ್ಳಾಗಿದೆ. ಎಷ್ಟು ಸುಳ್ಳಾಗಿದೆ ಅಂತಂದ್ರೆ, ಸ್ವಪ್ನವು ಎಷ್ಟು ಸುಳ್ಳಾಗಿದೆಯೋ ಎಚ್ಚರಾದವನಿಗೆ, ಅಷ್ಟೇ ಜಾಗೃತವು ಕೂಡ ಸುಳ್ಳೇ. ಜಾಗೃತ ಹೆಂಗ್ ಸುಳ್ಳು ಸ್ವಾಮಿ? ಕಂಟು ಮಠ ಕಾಪಿ ಕೊಡು ಸುಳ್ಳು ಅಂತಂದ್ರೆ ಜಾಗೃತ ಏನು ಸುಳ್ಳಾಗ್ತದೆ? ಕನಸಿನಲ್ಲಿಲ್ಲ, ಕಾಡು ನಿದ್ರೆಯಲ್ಲಿಲ್ಲ. ಸುಳ್ಳು ಅಂದ್ರೆ ನಾನ್ ಎಕ್ಸಿಸ್ಟೆಂಟ್, ಅತ್ಯಂತಿಕ ಅಭಾವ. ನಿನಗೆ ಗೊತ್ತಿರೋ ಇದು ಜಿಜ್ಞಾಸ ಆಗಿದೆ, ಯಾವಾಗ ಆಗಿರ್ಬೋದು ಹೇಳಿ ನೋಡಿ, ನಾ ಕೋಟ್ ಮಾಡ್ರಿ. ನಾಸತ್ವ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ. ಆವಾಗ ಜಿಜ್ಞಾಸ ಆಗಿದೆ, ಅದು ಆಗಿದೆ ತತ್ವಬೋಧದ ಜಿಜ್ಞಾಸ. ಅಸತಃ ಭಾವ ನ ವಿದ್ಯತೆ, ಯಾವುದು ಅತ್ಯಂತಿಕ ಇಲ್ಲವೇ ಇಲ್ಲವೋ ಅದಕ್ಕೆ ಇದೆ ಅನ್ನುವುದು ಇರುವುದಿಲ್ಲ. ಡೆಫಿನೆಟ್ಲಿ ಈ ಜಗತ್ತು ಗಾಢದಲ್ಲಿ ಇಲ್ಲವೇ ಇಲ್ಲ. ಈ ಜಗತ್ತಿಗೆ ಗಾಢದಲ್ಲಿ ಇದೆ ಅನ್ನುವ ಯಾವ ಲೆಕ್ಕಾಚಾರವೂ ಇಲ್ಲ. ಈ ಜಗತ್ತು ಗಾಢ ನಿದ್ರ ಅನುಭವದಲ್ಲಿ ಯಾವ ಅಕೌಂಟಿಗೂ ಬರೋದಿಲ್ಲ. ಹೇಗಿದೆ ಸತ್ಯವಾಗಿ ಸತ್ಯ? ಅಭಾವ ಸುಳ್ಳು ಅಂದ್ರೆ ಟೋಟಲಿ ನಾನ್ ಎಕ್ಸಿಸ್ಟೆಂಟ್. ಮೃಷ ಎಸ್, ನಾವು ಮೃಷ ಅನ್ಲಿಕ್ಕೂ ಕಟ್ಟಿದ್ದೀವಿ, ಮಿಥ್ಯ ಅನ್ಲಿಕ್ಕೂ. ಹೆಂಗಪ್ಪ ನೀವು ಒಂದು ಮೃಷ ಅಂತಾದ್ರೂ ಹೇಳಿ, ಮಿಥ್ಯ ಅಂತಾದ್ರೂ ಹೇಳಿ, ಆ ಅವಸ್ಥೆಗಳಲ್ಲಿ ವ್ಯವಹಾರಕ್ಕೆ ಆ ವ್ಯಕ್ತಿಗಳು, ಆ ಪದಾರ್ಥಗಳು, ಆ ಸಂಗತಿಗಳು ಲಭ್ಯ ಇವೆ ಅಲ್ವೋ? ವ್ಯವಹಾರ ಮಾಡ್ತಾ ಇದ್ದಾರಲ್ವೋ? ಆದ್ರೆ ಆ ವ್ಯವಹಾರ ಸ್ವಪ್ನದಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಸ್ವಪ್ನದಲ್ಲಿಯ ವ್ಯವಹಾರ ಎಚ್ಚರದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಆದ್ದರಿಂದ ಸ್ವಪ್ನದ ವಿಷಯ ವಸ್ತುಗಳು ಕನಸುಗಾರನಿಗೆ ಮಾತ್ರ ಅವು ಸತ್ಯವೇ ವಿನಃ ಎಲ್ಲರಿಗೂ ಸತ್ಯ ಅಲ್ಲ. ಆದ್ದರಿಂದ ಅದು ನಿತ್ಯ. ಓಕೆ, ಜ ಜಾಗೃತ ಬರೋಣ. ಜಾಗೃತದ ವ್ಯಕ್ತಿ ವಿಷಯ ಪದಾರ್ಥಗಳು ಜಾಗೃತಾವಸ್ಥೆಯಲ್ಲಿ ಇದ್ದಂತಹ ಜಾಗೃತನಿಗೆ ಉಪಯೋಗಕ್ಕೆ ಬರ್ತಾವ ವಿನಃ ಅವು ಕನಸಿನ ಕನಸುಗಾರನ ಉಪಯೋಗಕ್ಕೆ ಬರೋದಿಲ್ಲ. ಆದ್ದರಿಂದ ಮಿಥ್ಯ ಇವು ಎರಡೂ ಕಾದು ನಿದ್ರೆಯಲ್ಲಿ ಬರೋದಿಲ್ಲ ಉಪಯೋಗಕ್ಕೆ. ಆದ್ದರಿಂದ ಮನುಷ್ಯ ಆಯ್ತಾ, ಅಲ್ಲಿ ಮನುಷ್ಯ ಶಬ್ದ ಇದೆ. ಮನುಷ್ಯ ಅಂದ್ರೆ ಸುಳ್ಳು, ಟೋಟಲಿ ನಾನ್ ಎಕ್ಸಿಸ್ಟ್. ಒಂದು ಅವಸ್ಥೆಯ ಅನುಭವಗಳು ಇನ್ನೊಂದು ಅವಸ್ಥೆಯಲ್ಲಿ ಉಪಯೋಗಕ್ಕೆ ಬರೋದಿಲ್ಲ, ಇನ್ನೊಂದು ಅವಸ್ಥೆಯ ಅನುಭವಗಳು ಮತ್ತೊಂದು ಅವಸ್ಥೆಯ ಅನುಭವಗಳಲ್ಲಿ ಉಪಯೋಗಕ್ಕೆ ಬರೋದಿಲ್ಲ, ಆವಾಗ ಮಿಥ್ಯ ಅನಿಸುತ್ತೆ. ಮೂರು ಅವಸ್ಥೆಗಳಲ್ಲಿಯೂ ಇವು ಉಪಯೋಗಕ್ಕೆ ಬರದೆ ಹೋದಾಗ ಏನನ್ಸ್ಕೋತಾವೆ? ಮನುಷ್ಯ. ಆದರೂ ಸ್ವಾಮಿ ನೀವು ಏನಾಗಿ ಹೇಳಿ, ಚಕ್ರಿ ಸಹಿ ಮಾಡಬೇಕು, ಬ್ಯಾಂಕಿಗೆ ಹೋಗಬೇಕು, ಎ ಟಿ ಎಂ ಹೋಗಬೇಕು, ಕಾರ್ಡ್ ಉದ್ಯ ಮಾಡಬೇಕು, ಇದೆಲ್ಲ ಸುಳ್ಳು. ಕಿಂಚಿತ್ ವ್ಯಾಮೋಹ ಇಷ್ಟು ಮೀರಿ ಕೂಡ ಈ ಮಿಥ್ಯಾ ಜಗತ್ತನ ಸತ್ಯಾತನಿ ಇನ್ನೂ ಹಿಡ್ಕೋತೀಯ ಅಂತಂದ್ರೆ ನಿನ್ನ ಮೋಹದಿಂದಾಗಿ ಅದು ಸತ್ಯ ಅನಿಸಿರುವುದೇ ವಿನಃ ವಾಸ್ತವಿಕವಾಗಿ ಯಾವ ಸತ್ಯತೆಯೂ ಇಲ್ಲ. ಹುಷಾರ ನೀನಿದ್ರೆ ಹೇಳಬೇಕಾಗಿಲ್ಲ ಯಾರಿಗೆ, ಹುಚ್ಚಂತರ ನಿಮಾನ್ಸಿಕ ಸ್ವಪ್ನವನ್ ವೃಷ ಗೊತ್ತಾಗಿಲ್ಲ. ಅತ ಪೃಥಂಗ್ ನಾಸ್ತಿ ಜಗತ್ ಪರಾತ್ಮನಃ ಪ್ರತೀತಿಷ್ಟು ಮೃಷ ಗುಣಾಯುವತ ಆರೋಪಿ ತಸ್ಯಾಸ್ತಿ ಕಿಮರ್ಥವತ್ತಾ ಅಧಿಷ್ಠಾನಮಾಭಾತಿ ತಥಾ ಪ್ರಮೇಣ ಅತ ಪೃಥಂ ನಾಸ್ತಿ ಜಗತ್ ಪರಾತ್ಮನಃ ಪೃಥಕ್ ಪ್ರತೀತಿಷ್ಟು ಮೃಷ್ಗುಣಾಯಿತಂ ಪೃಥಕ್ ಪ್ರತೀತಿಷ್ಟು ಮೃಷಾ ಗುಣಾಯಿವತ್. ಅತ ಪೃಥಂ ನಾಸ್ತಿ ಜಗತ್ ಪರಾತ್ಮನಃ ಪೃಥಕ್ ಪ್ರತೀತಿಷ್ಟು ಮೃಷಾ ಗುಣಾಯಿವತ್ ಆರೋಪಿ ತಸ್ಯಾಸ್ತಿ ಕಿಮರ್ಥವತ್ತಾ ಅಧಿಷ್ಠಾನಮಾಭಾತಿ ತಥಾ ಪ್ರಮೇಣ. ಆದ್ದರಿಂದ ಜಗತ್ ಪರಾತ್ಮನಃ ಪೃಥಕ್ ನಾಸ್ತಿ. ಜಗತ್ತು ಭಗವಂತನನ್ನು ಬಿಟ್ಟುಕೊಟ್ಟು ಬೇರೆ ಇಲ್ಲ. ಎಲ್ಲ ಬೇರೆ ಅಂದಾಗ ಎಷ್ಟು ವಾದಗಳು ಕೊಡ್ತವೆ. ಏನು ಬೇರೆ ಅಂದಾಗ ಜಗತ್ತೆನ್ನುವ ಒಂದು ಸತ್ಯ ಬೇರೆ, ಈಶ್ವರ ಅನ್ನೋ ಒಂದು ಸತ್ಯ ಬೇರೆ, ಜೀವ ಅನ್ನೋ ಒಂದು ಸತ್ಯ ಬೇರೆ ಅಂತ ಈ ಮೂರು ಸತ್ಯಗಳನ್ನು ಮೂರು ಬೇರೆ ಬೇರೆ ಅಂತ ಮಾಡಿಟ್ಟಾಗ ಮಾತ್ರ ಈ ಗೊಂದಲಗಳು ವಾಸ್ತವಿಕವಾಗಿ ಜಗತ್ತೆನ್ನುವಂಥದ್ದು ಯಾವುದೇ ಜಗತ್ತು ಅಥವಾ ಜಗತ್ತೆನ್ನುವಂಥದ್ದು ಅದು ಬ್ರಹ್ಮನಿಂದ ಬೇರೆ ಇಲ್ಲ. ಪೃಥಕ್ ನಾಸ್ತಿ ಬೇರೆ ಕಾಣ್ತದೆ, ಈಶ್ವರಿಗೆಲ್ಲ ಕಾಣ್ತಾನೆ ಇಲ್ಲ. ನಮ್ಮ ಪುರಾಣಗಳಲ್ಲಿ ಹೇಳಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಅವರು ದೊಡ್ಡ ಲೋಕದಲ್ಲಿ ಅವರು ಇದ್ದಾರಲ್ಲಿ, ಅವರು ಬಹಳ ಬಿಜಿ ಇರ್ತಾರೆ, ಅವರವ್ರಿಗೆ ಅವ್ರದೇ ಫ್ಯಾಮಿಲಿ ಇದೆ, ಅವರಿಗೆ ಅವ್ರದೇ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇವೆ. ಒಂದ್ಸಲ ಗಣಪತಿ ಕ್ರಿಯೇಟ್ ಮಾಡ್ತಾನೆ ಪ್ರಾಬ್ಲಮ್, ಒಂದ್ಸಲ ಸುಬ್ರಹ್ಮಣ್ಯ ಕ್ರಿಯೇಟ್ ಮಾಡ್ತಾನೆ ಪ್ರಾಬ್ಲಮ್, ಇನ್ ಯಾರ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅದಕ್ಕೆ ಪಾರ್ವತಿ ಕ್ರಿಯೇಟ್ ಮಾಡ್ತಾರೆ ಪ್ರಾಬ್ಲಮ್. ನಂದಿದು ಒಂದು ದೊಡ್ಡ ಪ್ರಾಬ್ಲಮ್ ಅದು, ನಾನು ಕೇವಲ ಶಿವನ ಸೇವಕ, ನಾನು ನನ್ನಷ್ಟು ಶಿವನಿಗೆ ಕ್ಲೋಸ್ ಇದ್ದವ್ರು ಯಾರಿದ್ದಾರೆ ಅವನ ಪ್ರಾಬ್ಲಮ್. ಎಲ್ಲರಿಗಿಂತ ಕ್ಲೋಸ್ ಯಾರು? ನಾನೇ. ನನ್ನ ಮಾತು ಕೇಳಬೇಕು ಶಿವ, ಅವನ ಪ್ರಾಬ್ಲಮ್. ಸೊ ಹೀಗೆ ಅವರವರಿಗೆ ಅವರವ್ರ ಪ್ರಾಬ್ಲಮ್ ಇದ್ದದ್ದು ನಮ್ಗೆ ಗೊತ್ತದೆ ಪುರಾಣಗಳಲ್ಲಿ. ಆದ್ದರಿಂದ ಅವರೇ ಬೇರೆ, ಜಗತ್ತು ಪರಾತ್ಮನಃ ಜಗತ್ ಪೃಥಕ್ ನಾಸ್ತಿ. ಪೃಥಕ್ ಅಂದ್ರೆ ಬೇರೆ, ನಾಸ್ತಿ ಬೇರೆ ಇಲ್ಲ. ಯಾವುದಕ್ಕಿಂತ ಬೇರೆ ಇಲ್ಲ? ಈಶ್ವರನಿಗಿಂತ ಜಗತ್ತು ಬೇರೆ ಇಲ್ಲ. ಕಥಂ, ಆಭರಣವು ಹೇಗೆ ಚಿನ್ನಕ್ಕಿಂತ ಬೇರೆ ಇಲ್ಲವೋ, ಗಡಿಗೆಯು ಹೇಗೆ ಮಣ್ಣಿಗಿಂತ ಬೇರೆ ಇಲ್ಲವೋ, ಜಗತ್ತು ಬ್ರಹ್ಮನಿಗಿಂತ ಬೇರೆ ಇಲ್ಲ. ಬೇರೆ ಇದೆ ಅಂತ ನೀನು ನೋಡಿದ್ದೆ, ಬೇರೆ ಇದೆ ಅನ್ನುವುದೇ ನಿನ್ನ ಲೆಕ್ಕಾಚಾರವಾಗಿದ್ದರೆ ಜಗತ್ ಒಂದೇ ಬೇರೆ ಅಲ್ಲ. ಈಶ್ವರನಿಂದ ಜಗತ್ತು ಬೇರೆ, ಜಗತ್ತಿನಿಂದ ಈಶ್ವರ ಬೇರೆ, ಎರಡು ತಗೋಬೇಕು ಲೆಕ್ಕಕ್ಕೆ. ಹೀಗೆ ಬೇರೆ ಬೇರೆ ಅನ್ನುವ ಲೆಕ್ಕಾಚಾರಕ್ಕೆ ನೀನು ತಗೊಂಡಿದ್ದೆ ಆದರೆ ಮೃಷ ಅದು ಭ್ರಮ ಮಾತ್ರ. ಕಥಂ ಗುಣ ಅಹಿವತ್, ಅಹಿ ಅಂದ್ರೆ ಸರ್ಪ, ಗುಣ ಅಂದ್ರೆ ರಜ್ಜು, ರಜ್ಜು ಸರ್ಪವತ್ ಅದು ಸುಳ್ಳು, ಅದು ಭ್ರಮ. ಹೀಗೆಂದರೆ ಹಗ್ಗದಲ್ಲಿ ಭಾವಿಸಿದ ಹಾವು ಹಾವು ಹೇಗೆ ಭ್ರಮ ಹಾವು, ಹಾಗೆ ನೀನು ಅಂದುಕೊಂಡಿರುವ ಈ ಜಗತ್ತು ಭ್ರಮ. ಆಯಿತು ಆಯಿತು, ಅದು ಬ್ರಹ್ಮನೋ ಮಿಥ್ಯಾನೋ ಭ್ರಾಂತಿನೋ ನೀವು ಬರೀ ಶಬ್ದ ಉಪಯೋಗ ಮಾಡ್ತೀರಿ ಸರ್, ಅದು ಅದನೋ ಇಲ್ಲೋ ಇಷ್ಟು ಹೇಳಿ. ಭ್ರಮೆಯಾಗಿದೆಯೋ ಭ್ರಾಂತಿಯಾಗಿದೆಯೋ ಆರೋಪಿತವಾಗಿದೆಯೋ ಅಭ್ಯಸ್ತವಾಗಿದೆಯೋ ಬರೀ ಶಬ್ದ ಉಪಯೋಗ ಮಾಡ್ತೀರಿ ಸರ್ ನೀವು. ನೀವು ಶಬ್ದಾರಣ್ಯದಲ್ಲಿ ನೀವು ನಿಮ್ಮನ್ನು ಕಳ್ಕೊಂಡ್ಬಿಟ್ಟಿದ್ದೀರಾ, ನಿಮಗೆ ಸರಿಯಾಗಿ ವಿಚಾರ ಮಾಡಿ ಬರೋದಿಲ್ಲ. ನಾವು ಹೇಳ್ತೇವೆ ಕೇಳಿ, ಅದನ್ನೋ ಇಲ್ಲೋ ಅದ. ಆದರೆ ಕಿಮರ್ಥವತ್ತ, ಅದು ಇದ್ದದ್ದಕ್ಕೆ ಅರ್ಥ ಏನಿದೆ, ಅರ್ಥ ಏನಿದೆ? ದರ್ಪಣ ದೃಶ್ಯಮಾನ ನಗರಿ, ದರ್ಪಣ ಕನ್ನಡಿ, ಕನ್ನಡಿಯಲ್ಲಿ ನಗರವೇ ಕಾಣಿಸ್ತಾ ಇದೆ. ಕಿಮರ್ಥಂ, ಅವರು ಹೇಳ್ತಾರೆ ಏನರ್ಥ ಇದೆ ಅದಕ್ಕೆ, ಏನರ್ಥ ಇದೆ? ಕನ್ನಡಿಯೊಳಗಿನ ಸೈಟ್ ಕೊಟ್ಕೋತೀಯ, ಕನ್ನಡಿಯೊಳಗಿನ ಬಿಲ್ಡಿಂಗ್ ಕೊಟ್ಕೋತೀಯ, ಅದನ್ನೇ ಬಿಲ್ಡಿಂಗ್ ಆಮೇಲೆಲ್ಲ ಪ್ರತಿಬಿಂಬ ಸ್ವಾಮಿ ಇದು ಅಷ್ಟೇ. ಕಿಮರ್ಥಂ ಕಿಮರ್ಥವತ್ತ, ಏಕೆಂದರೆ ಆರೋಪಿತಸ್ಯ ಅಸ್ತಿ. ಇವೆಲ್ಲೂ ಏನಾಗಿವೆ? ಸರ್ಪವು ಹಗ್ಗದಲ್ಲಿ, ಹಗ್ಗದಲ್ಲಿ ಹೇಗೆ ಆರೋಪಿತವೋ, ಬೆಳ್ಳಿಯು ಹೇಗೆ ಕಪ್ಪೆ ಚಿಪ್ಪಿನಲ್ಲಿ ಆರೋಪಿತವೋ, ಹಾಗೆ ಈ ಜಗತ್ತು ಸ್ಥಿರವಾಗಿದೆ ಬ್ರಹ್ಮನಲ್ಲಿ. ಏನು ಕಾರಣದಿಂದಾಗಿ ಆರೋಪಿತವಾಗಿದೆ? ವಿಕ್ಷೇಪ. ಡೈರೆಕ್ಟ್ಲಿ ವಿಕ್ಷೇಪ ಕೆಲಸ ಮಾಡುವುದಿಲ್ಲ, ಮೊದಲು ಇನ್ನೊಬ್ರು ಬರ್ತಾರೆ. ಯಾರು ಬರ್ತಾರೆ? ಆವರಣ. ಆವರಣ ಬಂದ್ಬಿಟ್ಟು ಇದ್ದ ವಸ್ತು ಚುಪ್ ಅಂತ ಮುಚ್ಚಿಕೊಳ್ಳುತ್ತದೆ, ಆಮೇಲೆ ವಿಕ್ಷೇಪ ಬರ್ತದೆ. ಅದೇನ್ ಮಾಡ್ತದೆ? ಇದನ್ನು ತಗೋವಂತ ಇವ ತಗೋತಾನೆ, ಹಗ್ಗ ಮುಚ್ಚಿ ಹಾಕ್ತದೆ, ಹಾವು ಬರ್ತದೆ, ಇವ ಹಾವು ತಗೋತಾನೆ. ಭ್ರಾಂತಿ. ಆದ್ರೆ ಆ ಭ್ರಾಂತಿ ಅವ್ರಿಗೆ ಎಷ್ಟು ಸತ್ಯ ಗೊತ್ತಾ ನಿಮಗೆ? ಏ ಹುಚ್ಚ, ಎಲ್ಲದ ಹಾವು ಅಂತ ನೀವು ಅಂದ್ರೆ ಎರಡು ಎತ್ತು ನಿಂತು ಬಿಡ್ತಾನ ಅವನಿಗೆ. ಯಾಕಂದ್ರೆ ಅವನಿಗೆ ಅದು ಏನಾಗಿದೆ? ಈ ಸತ್ಯ, ಬರೀ ಸತ್ಯ ಏನು, ಅವ ಕಚ್ಚಿಸ್ಕೊಂಡಾನು ಕೂಡ, ವಿಷ ಏನಿದೆ ಕೂಡ, ಸಾವು ನಿಶ್ಚಿತವಾಗಿದೆ ಅವನಿಗೆ. ಇಷ್ಟರ ಮಟ್ಟಿಗೆ ಅವನು ಆ ಭ್ರಮಿತವಾದ ಹಾವಿನ ವಶದಲ್ಲಿ ಸಿಕ್ಕಾಕೊಂಡಿದ್ದ. ಇಡೀ ಸಮಸ್ತ ಸೃಷ್ಟಿನೇ ಭ್ರಮಿತವಾದ ಒಂದು ಹಾವು. ಇದರ ಭ್ರಮಿತವಾದ ಈ ಹಾವಿನ ಪ್ರಭಾವಕ್ಕೆ ಎಲ್ಲಿವರೆಗೂ ಸಾರಾಸಾರ ವಿಚಾರ ವಿವೇಚನೆ ಮಾಡೋದಿಲ್ಲವೋ ಅಲ್ಲಿವರೆಗೂ ಸಿಕ್ಕಾಕೊಂಡಿದ್ದಾನು. ಯಾರು ಬಂದ ಹೇಳಿದ್ರು ಈ ಜಗತ್ತು ಸುಳ್ಳು ಅಂತ ನಾವು ಒಪ್ಪಿಕೊಳ್ಳಿಕ್ ಸಿದ್ಧರಿಲ್ಲ. ಈ ನಾನೇ ಪ್ರಭಾವಕಾರಿಯಾಗಿ ಹೇಳಿದ್ರು ಕೂಡ ನೀವೇ ಅಂತೀರಿ ಸ್ವಾಮಿ, ನೀವು ಹೇಳುವಾಗ ಇದು ಸುಳ್ಳು, ಹಸಿವಾದಾಗ ಇದು ಸುಳ್ಳು ಸತ್ಯವೂ ಗೊತ್ತಾಗುತ್ತದೆ. ಎಷ್ಟು ಪ್ರಭಾವಕ್ಕೊಳಗಾಗಿವಿ. ಭಾರಿ ಪ್ರಭಾವ ಇದು. ಇಲ್ಲದೆ ಹೋದ್ರೆ ಕಲ್ಪ ಕಲ್ಪಗಳಲ್ಲಿಯೂ ಕೂಡ ನಾವಿನ್ನೂ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಬ್ಯಾಸನೇ ಇಲ್ಲ ನಮಗೂ ಹುಟ್ಟಲಿಕ್ಕೆ ಸಾಯಲಿಕ್ಕೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಯಾವನು ಒಬ್ಬನಿಗೆ ಸಾಕಪ್ಪ ಕೃಪೆಯಾ ಪಾರೆ ಪಾಗಿ ಮುರಾರೆ, ಸಾಕು ದೇವರೇ ಇನ್ನು ಹುಟ್ಟು ಸಾಕುಗಳು ಅಂದ್ರೆ ಮೂರು ಕಿಂತಿ ನಿನ್ನ ಕೈಯಾಗಿ ಏನದನು ಹಂಗೆಲ್ಲ ಪ್ರಾರ್ಥನೆ ಮಾಡ್ಬೇಕು. ಆ ಹುಟ್ಟಿಸ್ತಾ ಹುಟ್ಟು ಅವ ಸಾಯಿತ ಮಧ್ಯದಲ್ಲಿ ಇರುವೆ ನೀರೊಳಗೆ ಬಿಲಿ ಬಿಲಿ ಒದ್ದಾಡ್ದಂಗೆ. ಇಷ್ಟರ ಮಟ್ಟಿಗೆ ನಾವು ಇದರ ಪ್ರಭಾವಕ್ಕೆ, ಯಾವ ಪ್ರಭಾವ? ಈ ಸರ್ಪ. ಯಾವ ಸರ್ಪ? ಈ ಭ್ರಮಿತವಾದ ಸರ್ಪ, ಈ ಭ್ರಾಂತಿ ಜನಿತವಾದ ಸರ್ಪ. ಸತ್ಯ ಅಂತ ತಗೊಂಡು ಅದರ ಪ್ರಭಾವಕ್ಕೆ ಇಷ್ಟರ ಮಟ್ಟಿಗೆ ಒಳಗಾಗ್ಬಿಟ್ಟಿದೆ. ಆವೃತ್ತ ಚಕ್ಷು ವ್ಯಾವೃತ್ತ ಚಕ್ಷು. ಆವೃತ್ತ ಚಕ್ಷು ಅಂದ್ರೆ ಕಣ್ಣು ಮುಚ್ಚಿಕೊಂಡವು, ವ್ಯಾವೃತ್ತ ಚಕ್ಷು ಅಂದ್ರೆ ತಿರುಗಿಸಿಕೊಂಡವು. ಪ್ರಾಂಚಖಾನಿ ಮೆದುಳ ಸಮಯವು ವ್ಯಾವೃತ್ತ ಚಕ್ಷು. ಹೊರಮುಖವಾದಂತಹ ತಮ್ಮ ದೃಷ್ಟಿಯನ್ನು ಒಳಮುಖನ್ನು ಮುಂದೋಗಿ ಅವರು ತಿರುಗಿಸಿಕೊಂಡವರು. ಅದಕ್ಕೆ ಒಂದು ಧ್ಯಾನ ಕೂತ್ಕೊಂಡು ಒಳಮುಖ ಮಾಡಿ ಶುರು ಮಾಡಿದೆ. ಒಳಮುಖ ಹೆಂಗ್ ಮಾಡೋದು? ಈ ಮುಖ ಅಲ್ಲ. ಇಂಥವೆಲ್ಲ ಕಲ್ಪನೆಗಳ ನಮಗೆ ಇದ್ದೂ ಇಲ್ಲ. ಗ್ರಾಮದ ಚಕ್ಷು ಕಷ್ಟಿರ ಅಂದ್ರೆ ಉಲ್ಟ ಕರೆಂಟ್ ಇದು ಸಂಸಾರದ ಪ್ರವಾಹದ ಜೊತೆ ಈಜೋನ್ ಅಲ್ಲ ಇವನು. ಇವನು ಪ್ರವಾಹದ ವಿರುದ್ಧ ಈಜವನು. ಎಷ್ಟು ಮಂದಿ ಇರ್ತಾರೆ? ಎಲ್ಲೋ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯ ಇವುಗಳ ಸಂಬಂಧ ತನ್ಮೂಲಕವಾಗಿ ಸುಖ ದುಃಖ ರಾಗ ದ್ವೇಷ ಇವು ಎಲ್ಲವೂ ಬೆನ್ನು ತೋರಿಸ್ತವು. ಹ ಚಲೋ ಆಮೇ ನೈಚಾಯಿ ಯಾಕಂತ ಕೇಳೋ ಅಧಿಕಾರ ನಿಮಗಿಲ್ಲ. ಅವನು ಅಷ್ಟು ಪ್ರಬುದ್ಧನಾಗಿಬಿಡ್ತಾನೆ, ಅವನು ಒಳಗಡೆ ಅಷ್ಟು ಬೆಳೆದು ಬಿಟ್ಟಿದ್ದಾನೆ, ಅವನ ವಿವೇಕವಷ್ಟು ಜಾಗೃತವಾಗಿ ಬಿಟ್ಟಿದೆ. ಅವನಂತಾನೆ ಇನ್ನ ಆಮೇಲೆ ಬಿದ್ದೆ ಏನ್ ಮಾಡೋಗಿದ್ದಿಲ್ಲ. ಅವಾಗ ಹಿರಿಯರಂತಾರ ನನ್ನ ಬರ್ಪ ಇನ್ನು ಆಗುವುದು ತಿಳಿದು ಈಗ ಈ ವಯಸ್ಸು ಹಿಂಗಂದ್ರೆ ಏನಪ್ಪ ಇನ್ನು ಆಗುವುದು. ಆಮೇಲೆ ಹೇಳ್ತಾರೆ ಅವರು ಅವರೇ ಹೇಳಿದ್ರೆ ಆಗುವುದಿಲ್ಲ ಆಗಲಿ ಹೋಗುವುದಿಲ್ಲ ಹೋಗಲಿ ಆಮೇಲೆ ಆಶ್ರಮಕ್ಕೆ ಹೋಗು. ಆಗುವುದು ಅಂದ್ರೆ ಮದುವೆ ಮಕ್ಕಳು ಮೊಮ್ಮಕ್ಕಳು ಇದೆಲ್ಲ ಆಗುವುದು. ಹೋಗೋದು ಅಂತಂದ್ರೆ ಕಾಲು ಬಿತ್ರಿ ಕಣ್ಣು ಕಾಣಿಸೋದ್ರಿ ಕಿವಿ ಕೇಳಿಸೋದ್ರಿ ಇವು ಹೋಗು ಇವೆಲ್ಲ ಹೋದ ಮೇಲೆ ಇವ್ರು ಹೋಗಿ ಕೊಡ್ಬೇಕಂತ ನನಗೆ ಹಿಂಗೆ ಅಂತಾರ. ಹುಬ್ಬಳ್ಳಿಯಿಂದ ನಾ ಹೋಗುವಾಗ ಹಿಂಗೆಲ್ಲ ಅಂತಾರೆ ನನಗೆ. ಇವನ್ನೆಲ್ಲ ಅನಿಸ್ಕೊಂಡಿಲ್ಲ ನಿಮಗೆ ಯಾರು ಅನ್ನೋದಿಲ್ಲ, ಈಗ ನಿಮಗೆ ಕಾಲಮಾನ ಬದಲಾಗಿದೆ. ಈಗ ತಪಸ್ಸು ಆವಾಗ ಏನಿತ್ತು ಆ ತಪಸ್ಸು ಈಗಿಲ್ಲ ನಿಮಗೆ. ಹಾ ನಾ ಹೋಗ್ತೇನೆ ಇಂಜಿನಿಯರ್ಗೆ ಬೇಡ ಅಂದ್ರೆ ಬೆಳಿಗ್ಗೆ ಹೋಗ್ತೇನೆ, ಇಲ್ಲ ನನಗೆ ವೇದಾಂತ ಬೇಕಾಗಿದೆ ಬಗ್ಗೆ ಏನು ಮಾಡಿರ್ತೀರಿ ನಾ ಹೋಗ್ತೇನೆ ಅಂತಿಲ್ಲ. ಅದೊಂದು ಸಬ್ಜೆಕ್ಟ್ ಅಂತ ಇಲ್ಲಿ ಬಂದಾಗ ಗೊತ್ತಾಗ್ತದೆ ಇದು ಎಲ್ಲ ಎಲ್ಲ ಸಬ್ಜೆಕ್ಟ್ಗಳಂತ ಒಂದು ಸಬ್ಜೆಕ್ಟ್ ಅಲ್ಲ, ಇದು ನನ್ನ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಬಂದ್ಮೇಲೆ ಗೊತ್ತಾಗ ಕಾಲಮಾನ ಬದಲಾಗಿದೆ. ನಾವು ಈಗ ಆ ಕಾಲಮಾನ ಮಾತಾಡ್ತಾ ಇದ್ದೀವಿ. ಎಷ್ಟು ಮಂದಿ ಇದ್ದಾರೆ ಈ ತರ ಹೋಗೋದು? ಈ ಸರ್ಪಕ್ಕೆ ಬೆನ್ನು ತೋರಿಸಿ ಇದು ಹಗ್ಗವೋ ಸರ್ಪವೋ ಎಂದು ಜಿಜ್ಞಾಸ ಮಾಡೋಣ ಅಂತೇಳಿ ಎಷ್ಟು ಮಂದಿ ಹೋಗ್ತಾರೆ ನೋಡಿ. ಅವ ಕಚ್ಚಿಸ್ಕೊಂಡಾನ ನಾವು ಹೋದ್ರೆ ನಮಗೂ ಕಷ್ಟದ ಬೇಡಬಾ ಬೇಡಬಾ. ಹೀಗೆ ಗುಣ ಅಹಿವತ ಕಿಮರ್ಥವತ್ತ ಅಧಿಷ್ಠಾನಂ ಆಭಾವಿ ತಥಾಪ್ರಮೇ. ಅಲ್ಲಿ ಅದು ಏನು ಅಂತ ಲೆಕ್ಕ ಮಾಡಿ ನೋಡಿದ್ದಾದ್ರೆ ಅಧಿಷ್ಠಾನಂ ಆಭಾವಿ ಬದಲಾಗದೇ ಇದ್ದಂತಹ ವಿಕಾರಗೊಳ್ಳದೇ ಇದ್ದಂತಹ ಮೂಲಭೂತ ವಸ್ತು ನಮಗೆ ಸ್ಪಷ್ಟವಾಗ್ತದೆ, ಅನ್ಯಥಾ ಬಾಕಿ ಎಲ್ಲವೂ ಭ್ರಮ ಎಂದು ಸಿದ್ಧವಾಗ್ತದೆ. ತಥಾ ಭ್ರಮೇಣ ಎಲ್ಲವೂ ಭ್ರಮ ಅಂತ ಸಿದ್ಧವಾಗ್ತದೆ. ಭ್ರಮೆಯಿಂದಾಗಿ ಅಧಿಷ್ಠಾನವು ಭ್ರಮೆಯಿಂದಾಗಿ ಅಧಿಷ್ಠಾನವು ಹಾವೆಂದು ತೋರಿದಂತೆ ಭ್ರಮೆಯಿಂದಾಗಿ ಬ್ರಹ್ಮನು ಜಗತ್ತೆಂದು ತೋರಿದ್ದಾನೆ ಅಷ್ಟೇ. ಅಧಿಷ್ಠಾನಂ ಬ್ರಹ್ಮ ಭ್ರಮೇಣ ಆಭಾವಿ ಹಾಗೆ ಅನ್ವಯ ಹಾಗೆ ಮಾಡ್ಕೋರಿ. ಅಧಿಷ್ಠಾನಂ ಬ್ರಹ್ಮ ಭ್ರಮೇಣ ಆಭಾತಿ ಭ್ರಮೆಯಿಂದಾಗಿ ಜಗತ್ತಾಗಿ ತೋರ್ತಾ ಇದ್ದಾನೆ, ಅನ್ಯಥಾ ಅಲ್ಲಿದ್ದದ್ದು ಬ್ರಹ್ಮ ಮಾತ್ರ. ತತ್ವಮಸಿ ಮಹಾವಾಕ್ಯ ತತ್ವಂ ಪದಾಭ್ಯಾಮ ವಿಧೀಯಮಾನಯೋ ಬ್ರಹ್ಮಾತ್ಮನೋ ಶೋಧಿತಯೋರ್ಯದೀಕ್ತಂ. ಶ್ರುತ್ಯಾ ತಯೋಸ್ತತ್ವಮಸೀತಿ ಸಮ್ಯಕ್ ಏಕತ್ವಮೇವ ಪ್ರತಿಪಾದ್ಯತೆ ಮುಹು. ಪ್ರತಿಪಾದ್ಯತೆ ಪ್ರತಿಪಾದ್ಯತೆ ಎರಡು ಸಲ ಬಂದದ ನಿಮ್ಮ ಬುಕ್ನಾಗ ಸಂಸ್ಕೃತ ಹೋಗುವುದಲ್ಲ. ಸಂಸ್ಕೃತದೊಳಗೆ ಅವ್ರಿಗೆ ರಾಮಕೃಷ್ಣ ಆಶ್ರಮದ ಬುಕ್ ನೋಡಿದೆ ಎರಡು ಸಲ ಒಂದೇ ಸಲ. ಅದು ಒಂದೇ ಸಲ ಇರೋದು, ಎರಡು ಸಲ ಅಲ್ಲ. ನಾನು ರೆಡ್ ಲೈಟ್ ಇಟ್ಕೊಂಡಿನಿ. ತಪ್ಪು ಅಂತ ಅರ್ಥ. ತತ್ವ ಪದಾಭ್ಯಾಮ ವಿಧೀಯಮಾನಯೋ ಬ್ರಹ್ಮಾತ್ಮನೋ ಶೋಧಿತಯೋರ್ಯದೀರ್ಥಂ. ಶುದ್ಧ್ಯಾತಯೋಸ್ತತ್ವಮಸೀತಿ ಸಮ್ಯಕ್. ಏಕತ್ವಮೇವ ಪ್ರತಿಪಾದ್ಯತೆ ಮುಹುಃ. ತತ್ವ ಏಕತ್ವ ಪ್ರತಿಪಾದತೆ. ವಾ ಕರೆಕ್ಟ್, ಓಕೆ ನೆಕ್ಸ್ಟ್ ಸುಜಾತ. ಯದಿ ತತ್ವಮಸಿ ಇತಿ ಶ್ರುತ್ಯ, ಒಂದು ವೇಳೆ ತತ್ ತ್ವಂ ಅಸಿ ಎನ್ನುವ ಮಹಾವಾಕ್ಯ ಶ್ರುತಿವಾಕ್ಯ ಸದ್ಗುರುವಿನಿಂದ ನಾವು ಇದರ ಉಪದೇಶವನ್ನು ಪಡೆದದ್ದಾದರೆ ಅದರಲ್ಲಿ ಎರಡು ಶಬ್ದಗಳು ಮುಖ್ಯ ಏನು ಅಂತ ಗೊತ್ತಾಗುತ್ತೆ. ಎರಡು ಶಬ್ದಗಳು ತತ್ ತ್ವಂ ಪದಾಭ್ಯಾಮ್, ಅವು ಎರಡು ಶಬ್ದಗಳು ಪ್ರಮುಖವಾದ ಪಾತ್ರ ವಹಿಸಿದ್ದು ಕಂಡುಬರುತ್ತದೆ. ಅವು ಎರಡು ಶಬ್ದಗಳು ಯಾವ ಹೆಸರಿನಿಂದ ಪ್ರಸಿದ್ಧವಾಗಿವೆ? ತತ್ ತ್ವಂ ಪದಾಭ್ಯಾಮ್ ಅಭಿಧೀಯಮಾನಯೋ. ಅದರ ಅಧ್ಯಯನವನ್ನು ಇತ್ತಂ, ಈಗ ನಾವೇನು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಲ್ಲಿಂದ ನಾವು ಚಿಂತನೆ ಮಾಡ್ತಾ ಬಂದಿದ್ದೀವಿ, ಈ ಪ್ರಕಾರವಾಗಿ ಶೋಧಿತಯೋಹೋ ಇತ್ತಂ ಶೋಧಿತಯೋಹೋ, ಈ ನಾವು ಮೇಲೆ ತಿಳಿಸಿದಂತೆ ನೀವು ಅದನ್ನು ಜಿಜ್ಞಾಸು ಮಾಡಿದ್ದಾದರೆ ಬ್ರಹ್ಮಾತ್ಮನೋಹೋ ತಯೋಹೋ ಬ್ರಹ್ಮಾತ್ಮನೋಹೋ ಏಕತ್ವ. ಬ್ರಹ್ಮ ಮತ್ತು ಆತ್ಮರಲ್ಲಿಯ ಏಕತ್ವವು ಮುಹುಹು ಮುಹುಹು ಸಮ್ಯಕ ಪ್ರತಿಪಾದ್ಯತೆ. ಎಲ್ಲ ಶಾಸ್ತ್ರಗಳು ಮತ್ತೆ ಮತ್ತೆ ಇದನ್ನೇ ಸಿದ್ಧ ಮಾಡಿ ತೋರಿಸುತ್ತವೆ, ಪ್ರತಿಪಾದಿಸಿ ತೋರಿಸುತ್ತವೆ. ಈಗಂತೂ ಇಲ್ಲಿ ತತ್ವಮಸಿ, ಇದೇ ತತ್ವಮಸಿ ಇಲ್ಲಿ ಮಾತ್ರ ಇದೆ ಅಂತಲ್ಲ, ಅನೇಕ ಅನೇಕ ಶ್ರುತಿಗಳಲ್ಲಿ ಕೂಡ ಇದು ವಾಕ್ಯ ಬಂದಿದೆ. ಅವಷ್ಟೂ ವಾಕ್ಯಗಳು ಮತ್ತೆ ಮತ್ತೆ ಅವುಗಳ ಅಧ್ಯಯನವು ಏನು ತೋರಿಸ್ತದೆ ಅಂತಂದರೆ ತತ್ ತ್ವಮ್ ತತ್ ತ್ವಮ್ ಇವರಲ್ಲಿ ಐಕ್ಯವನ್ನು ತೋರಿಸ್ತದೆ. ಈ ಐಕ್ಯವನ್ನು ಎಲ್ಲಿವರೆಗೂ ನಾವು ಕಾಣೋದಿಲ್ಲ ಅಲ್ಲಿವರೆಗೂ ದ್ವೈತವು ಹಾಗೆ ಇರುತ್ತದೆ. ದ್ವೈತ ಇರುವಾಗ ಅಭದ್ರತೆ ಅಭದ್ರತೆ ದ್ವೈತದಲ್ಲಿ ಅಭದ್ರತೆ, ಅದ್ವೈತದಲ್ಲಿ ಭದ್ರತೆ. ಅಭದ್ರತೆ ನೀವು ಒಪ್ಪಿಕೊಡದೆ ಹೋದರೂ ಕೂಡ ಈಶ್ವರನನ್ನು ಭದ್ರವಾಗಿ ಇರ್ತಾನೆ, ನಾರಾಯಣ ವೈಕುಂಠದಲ್ಲಿ ಇದ್ದುಕೊಂಡು ಚಿಂತೆ ಇಲ್ಲ ನನ್ನನ್ನು ಭದ್ರವಾಗಿರ್ತಾನೆ ಅಂತ ಭಾವಪೂರ್ಣವಾಗಿ ನೀನು ಹೇಳಿದಾಗ್ಯೂ ಕೂಡ ಹೇಳುವಾಗಲೇ ನೀ ಅಭದ್ರನಾಗಿರ್ತೀಯ, ಅರ್ಥ ಆಗಲಿಲ್ಲ. ಅಭದ್ರತೆಯಿಂದ ಕೂಡಿಕೊಂಡೆ ಅಭದ್ರತೆ ಅಂತ ಗೊತ್ತಾಯ್ತಿಲ್ಲ, ಅಭದ್ರ ಇನ್ಸೆಕ್ಯೂರ್ ಇನ್ಸೆಕ್ಯೂರ್. ದೇವರೇ ನೀ ನನ್ನನ್ನು ಕಾಪಾಡು ಅಂದಾಗ ಏನು ಆಗಿದೆ ಅಂತ ಆಯ್ತಲ್ಲ, ಏನು ಆಗಿದೆ ಅಂದ್ರೆ ಭದ್ರ ಇರ್ತೀಯೋ ಅಭದ್ರ ಇರ್ತೀಯೋ, ಸಿಂಪಲ್ ಅಪ್ಪ ಇದು ಏನಂತ ದೊಡ್ಡ ಅಂತ. ನಿನ್ನ ಅಭದ್ರತೆ ನಿನಗೆ ನಿನಗೆ ಅಭದ್ರತೆಯು ಇದೆ ಅನ್ನೋದು ನಿನ್ನ ಅನುಭವದಲ್ಲೇ ಸ್ಪಷ್ಟ ಇದೆ. ಇಂತಹ ಸಹಜವಾದ ಅಭದ್ರತೆಯಿಂದ ಕೂಡಿದ ಇವನಿಗೆ ಎಷ್ಟು ಭದ್ರತೆಗಳನ್ನು ಕೊಟ್ಟರೆ ಇವನು ಭದ್ರನಾಗ್ತಾನೆ ಅಥವಾ ಇವನ ಅಭದ್ರತೆ ಹೋಗ್ತದೆ? ಎಂಟು ಗನಮನ್ನ, ಹದಿನಾರು ಗನಮನ್ನ, ಇಂದಿರಾ ಗಾಂಧಿಗೆ 40 ಗನಮನ್ನ ಭದ್ರಳು ಅಭದ್ರಳು. ಅವಳ ತಂದೆ ಮಾಡಿದ ಪಾಪ, ಅವಳ ತಂದೆಯ ತಂದೆ ಮಾಡಿದ ಪಾಪ, ಅವರೆಲ್ಲ ಅಬ್ದುಲ್ಲ ಖಾನ್ ಅಂತ ನಾನು, ಮೋತಿಲಾಲ್ ನೆಹರು ಕೂಡ ಅವನು ನೆಹರು ಫ್ಯಾಮಿಲಿ ಅಲ್ಲ. ಈ ಜಗತ್ತನ್ನು ಮೋಸಪಡಿಸಲಿಕ್ಕಾಗಿ ನೆಹರು ಫ್ಯಾಮಿಲಿ ಹೆಸರನ್ನು ಇಟ್ಕೊಂಡವರು ಅವರು. ಮೂಲತಃ ಅವರು ಪಾಕಿಸ್ತಾನದ ಈಗಿನ ಪಾಕಿಸ್ತಾನದ ಏರಿಯಾದಿಂದ ಬಂದಂತಹ ಖಾನ್ ಫ್ಯಾಮಿಲಿ ಅವರು. ಈಶ್ವರ ಅಲ್ಲ ತೆರೆ ನಾಮ, ಈಶ್ವರ ಅಲ್ಲ ತೆರೆ ನಾಮ ಅಂತೀವಿ. ಆ ಮುದುಕ ಕುತ್ಕೊಂಡು ಭಜನೆ ಮಾಡಿದ. ಹಂಗಾರೆ ಇದು ಸರಿಯಾದ ಟೈಮ್ ಬಾ ಅಂತ ಹೇಳಿ ಅವನೇನ್ ಮಾಡ್ದ, ಖಾನ್ ಹೋಗಿ ಏನಾಗ್ಬಿಟ್ಟವ, ನೆಹರು ಆಗ್ಬಿಟ್ಟ. ಮುಂದೆ ಮೋತಿಲಾಲ್ ನೆಹರು ಹೋಗಿ ಜವಾಹರ್ಲಾಲ್ ನೆಹರು ತಾನು ಹಿಂದೂ ಅಂತ ತೋರಿಸ್ಕೊಂಡ. ಹುಟ್ಟಿದ ಮಗಳು ಇಂದಿರಾ ಖಾನ್ ಆಗಿ ಏನ್ ಮಾಡ್ದ, ಇಂದಿರಾ ಗಾಂಧಿ. ಇದ ಮುದುಕ ಆ ಆಟ ಆಡಿದ್ದು, ಇದೇ ಮುದುಕನ ಆಟ ಆಡಿದ್ದು. ನನ್ನ ಗಾಂಧಿ ಹೆಸರು ನಿನಗೆ ಕೊಡ್ತೇನೆ ತಗೋ ಅಂತ ಹೆಂಗಾರು ಮಾಡು, ಈ ಹಿಂದೂಗಳನ್ನು ಬ್ಲಾಂಕೆಟ್ ಹಾಕಿಡೋರು. ಇಂತಹ ಕಾನ್ಸ್ಪಿರೇಷನ್ ಮೋಸ. ಇಂಥವಳಿಗೆ 40 ಗನ್ಮೇಲೆ ಕೊಟ್ಟಿವಿ ನಾವು. ನೀ ಭದ್ರಳಾಗಿರು ತಾಯಿ, ನೀಗಿದ್ರೆ ಇಡೀ ಪ್ರಪಂಚ ಬದುಕ್ತದೆ, ನೀ ಇಲ್ಲ ಅಂದ್ರೆ ಪ್ರಪಂಚ ಮುಳುಗೋಗ್ತದೆ. ಬೇಕಾದ ನಿನ್ನ ಮಗನ ಕೊಂದು ನೀ ಭದ್ರನಾಗಿರು, ನೀ ಕೊಂದು ಯಾಕಂದ್ರೆ ಅವ್ನು ಕೇಳಲಿಕ್ಕೆ ಹೋಗೋದಿಲ್ಲ. ಸಂಜಯ್ ಗಾಂಧಿ ಅಲ್ಲ ಸಂಜಯ್ ಖಾನ್, ಫಿರೋಜ್ ಗಾಂಧಿ ಅಲ್ಲ ಫಿರೋಜ್ ಖಾನ್. ಯಾಕೆ ಇವರಿಗೆಲ್ಲ ಮುಸ್ಲಿಂ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಯ್ತು ನಿಮಗೆ? ನಮಗೂ ಪ್ರೀತಿ ಇದೆ, ಆದರೆ ಈ ಮೋಸಪೂರಿತವಾದ ಪ್ರೀತಿ ಅಲ್ಲ. ನಮ್ಗೆ ನಾನು ಅಭದ್ರ ಅನ್ನುವವರಿಗೆ ಎಷ್ಟು ಭದ್ರತೆಗಳನ್ನು ಭೌತಿಕವಾಗಿ ಕೊಟ್ಟು ನೀವು ಭದ್ರವಾಗಿಡ್ಲಿಕ್ಕೆ ಸಾಧ್ಯ? ಇದೇ ಲಾಜಿಕ್. ಅಯ್ಯೋ ನಾನು ದರಿದ್ರ ಅನ್ನೋರಿಗೆ ಎಷ್ಟು ಕೊಟ್ಟು ಅವರು ದಾರಿದ್ರತೆ ತೆಗೆದಾಗ್ತೀರಿ ನೀವು? ನಾನು ನೋಡೇನಿ, 2,000 ಕೊಟ್ಟು ನೋಡೇನಿ, 3,000 ಕೊಟ್ಟು ನೋಡೇನಿ, 5,000 ಕೊಟ್ಟು ನೋಡೇನಿ, 8,000 ಕೊಟ್ಟು ನೋಡೇನಿ. ಮತ್ತೆ ಮೈ ಅಂತ ಬಂದಿದ್ದು ಗೊತ್ತಾರೆ ಎಷ್ಟು ಸಮಸ್ಯೆ. ಏನು ಮಾಡಿದ್ರು ತೃಪ್ತರಾಗ್ತಾರೆ ಇವರು? ಹುಟ್ಟು ತಾನ ದರಿದ್ರು. ಆ ಭಿಕ್ಷುಕ ಸಾಹುಕಾರನ ಅಂಗಡಿ ಎದುರು ಕುತ್ಕೊಂಡು ಭಿಕ್ಷಾ ಬೇಡಿದ ಹಣ ಸಾಯಂಕಾಲ 5 ಎಷ್ಟಾಗ್ತು ಅಂತ ನೋಡ್ತಾನೆ. ಏನಂತ, 8-10 ರೂಪಾಯಿ ಆಗಿತ್ತು. ಆ ಸಾಹುಕಾರ ಹತ್ರ ನಾನು ಏನೋ ಒಂದು ಕೆಲಸ ಇತ್ತು ಹೋಗಿದ್ದೆ. ಅಶ್ವಥ್ ನಾರಾಯಣ ಶೆಟ್ಟಿ ಅಂತ ಇದಾನಿನ್ನು ಮಹಾರಾಯ ಜೀವಂತಿದ್ದ ಅಶ್ವಥ್ ನಾರಾಯಣ ಶೆಟ್ಟಿ, ವಟ್ಟಂ ಅಶ್ವಥ್ ನಾರಾಯಣ ಶೆಟ್ಟಿ. ಇಲ್ಲಿ ಭಿಕ್ಷುಕನ ಹಣ ನೆನಪತ್ತಾನ? ನಾನು ಶೆಟ್ರೆ, ನಾನು ಶೆಟ್ರೆ, ನಾನು ಬಂದಿದ್ದೀನಿ, ಇದು ಕೆಲಸ ಇತ್ತು. ಓ ಸ್ವಾಮೀಜಿನ ಇಲ್ಲಿ ಒಂದು ನಿಮಿಷ ಮುಗಿಸ್ಬಿಟ್ಟು ಎನಸ್ತಾನ ಬಂಡರು ಕಳಿಸ್ಕೊಡ್ತಾನೆ, ಎನಸ್ತಾನ ಬಂಡರು ಕಳಿಸ್ಕೊಡ್ತಾನೆ. ಅಷ್ಟು ಬಂಡರು ಕಳಿಸ್ಕೊಟ್ಟೆಲ್ಲ ಆದ್ಮೇಲೆ ಆಯ್ತು ಸಾವುಕಾರ ಟೈಮ್ ಆಗ್ಬಿಡ್ತು, ನಾಳೆ ಬರ್ತೀನಿ. ನಾ ಕೆಳಗೆ ಅವನು ಅವ ಅಷ್ಟು ಎನಿಸಿದ್ರು ಮುಖ ಮಾತ್ರ ಇನ್ನೂ ಕೆಟ್ಟ ಮುಖ ಆಗಿತ್ತು. ಅವನ ಮುಖನ ಕೆಟ್ಟ ಇನ್ನೂ ಕೆಟ್ಟ ಇನ್ನು ಆ ಮುಖ ನಾ ಏನು ಕೇಳ್ತೀನಿ, ಅವ್ರಿಗೇನು ಕೆಲಸ ಆಗ್ತದೆ, ನಾಳೆ ಬರ್ತೀನಿ ತೋರಿಸಿ ಅಂತೇಳಿ ಕೆಳಗಿಳಿದು ಬಂದು ನಾಲ್ಕ ಸ್ಟೆಪ್ಪು ಇರುತ್ತೆ. ಇವಾಗ ಎಣಿಸಿ ಮುಗಿಸಿ ಜೋರಾಗಿ ನಗಲಿಕ್ಕೆ ಕಟ್ಬಿಟ್ಟ. ನಾ ಯಾಕೋ ಹೆಜ್ಜೆ ಬರಿ ಜೋರು ನಗ್ತೀಯಲ್ಲ ಸ್ವಾಮಿ, ಯಪ್ಪ ದಿವಸ ಎರಡು ಮೂರು ರೂಪಾಯಿ ಆಗೋದು, ಇವತ್ತು 8 ರೂಪಾಯಿ ಸಿಕ್ಕಿತ್ತು ನನಗೆ, ಖುಷಿಯಾಗಿತ್ತಪ್ಪ, ಒಂದು ಕಡೆ ಚಹಾ ಕುಡಿತೀನಿ ಬಾ, ನಾನೇ ಕುಡಿಸ್ತೀನಿ ಬಾ. ಈಗ ನೀವು ಹೇಳ್ರಿ, ಲಕ್ಷ ಗಟ್ಟಲೆ ಹಣ ಅನಿಸಿದ್ನಲ್ಲ ಅವನು ತರಿದ್ರನ, 8 ರೂಪಾಯಿ ಎಣಿಸಿ ಖುಷಿಯಿಂದ ನಗ ನಗ್ತಾ ಇದ್ದಾನೆ, ಇವನು ತರಿದ್ರ ಯಾರು ತರ? ನಾ ದರಿದ್ರ ಅನುಕಮ್ಮವ ದರಿದ್ರ ಅಲ್ಲದೆ ಹೋದ 8 ರೂಪಾಯಿ ಶ್ರೀಮಂತನ ಯಾರು? ಅನೇಕ ಉದಾಹರಣೆಗಳಿಗಿಂತವು ಪರ್ಸ್ ತುಂಬ ಹಣ ಇಟ್ಕೊಂಡಿರ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಪ್ರದಕ್ಷಿಣೆ ಹಾಕ್ತಾರೆ, ನಮಸ್ಕಾರ ಮಾಡ್ತಾರೆ, ಅದನ್ನು 4-5 ಸಾವಿರ ರೂಪಾಯಿ ಇರ್ತದೆ ಪರ್ಸ್ನಲ್ಲಿ ಅಂತ ಇಟ್ಕೊಡ್ರಿ. ಅದರೊಳಗೆ ಒಂದು ಹಳೆಯದು 5 ರೂಪಾಯಿ ತೆಗೆದು ಹುಂಡಿಗೆ ಹಾಕ್ತಾರೆ, ಆಸ್ತಿ ತಟ್ಟಿಗೆ ಹಾಕ್ತಾರೆ, ವಾಟೆವರ್ ಇದೆ ತೆಗೆದು ಹಾಕಿದ್ನೋ ಇಂದು ಹಿಂಡ್ರಿ 5 ರೂಪಾಯಿ ಹಾಕ್ಬಿಡ್ತಾರೋ ಅಂತ ನಾವು ಖುಷಿಯಾಗ್ತದೆ. 5,000 ರೂಪಾಯಿದೊಳಗೆ 5 ರೂಪಾಯಿ ಹಾಕೋದು ಎಷ್ಟು ಪರ್ಸೆಂಟೇಜ್ ಆಯ್ತಪ್ಪ? 8% ಆಯ್ತು, 0.1% ಕರೆಕ್ಟ್ ಇಲ್ರಿ, 0.001% 0.001% ಹತ್ತೈತಾ? ಈಗ ಕೊಡ್ರಿ, ಇನ್ನೊಬ್ಬನು ಹೋಗ್ತಾನ ತಡ್ಕಾಡ್ತಾನ, ಅವನ ಹತ್ರ ಚೇಂಜ್ ಏನೂ ಇದ್ದಿದ್ದಿಲ್ಲ, ಬೇರೆ ಹಣನೂ ಇದ್ದಿದ್ದಿಲ್ಲ, 5 ರೂಪಾಯಿ ಮಾತ್ರ ಇತ್ತು ಅವನು. ದೇವರಿಗೆಲ್ಲ 5 ರೂಪಾಯಿ ತೆಗೆದುಕೊಟ್ಬಿಟ್ಟ. ಈಗ ದರಿದ್ರೆ ಯಾರು ಶ್ರೀಮಂತ ಅವ್ರು ಹೇಳಿ, ಇರೋ 5 ರೂಪಾಯಿನೂ ಕೊಟ್ಬಿಟ್ಟ, ಅವನ ಬೇರೆ ಹಣ ಯಾವುದೂ ಇಲ್ಲ, 5,000 ಇದ್ದವನು 5 ರೂಪಾಯಿ ಕೊಡ್ತಾನೆ, ಅವನು 0.001 ಆಯಿತು, ಇವತ್ತು 100% ಎಷ್ಟು ಕೇಸ್ ಬೇಕಿಂತ ನಿಮಗೆ, ಎಷ್ಟು ಕೇಸ್ ಬೇಕು ನಿಮಗೆ? ಅದಕ್ಕೆ ಕೋಪೀನವಂತಹ ಕಲು ಭಾಗ್ಯವಂತಹ, ಏನನ್ನೂ ಇಟ್ಕೊಳ್ಳದೆ ಜಯ ಲಕ್ಷ್ಮೀರಂಜನ್ ಎತ್ತಲ ಜೋಗಿ ಎತ್ತಲ ಜೋಗಿ ಕಡಾವ್ ಕಡಾಫ್ ಕಡಾಫ್ ಎದ್ದೆಲ ಜೋಗಿ ಹೆಗಲ ಮೇಲೆ ಕಡಾಫ್, ಅವು ಕಂಬಳಿ ಇರ್ತಿದ್ವು ಕಂಬಳಿ, ಕಡಾಫ್ ಆಮೇಲೆ ಕಂಬಳಿ, ಮಳೆ ಬಂದರೂ ಕಂಬಳಿ, ಚಳಿ ಹತ್ತಿದ್ರೂ ಕಂಬಳಿ, ಹೊತ್ಕೊಳಿಕ್ಕೂ ಕಂಬಳಿ, ಹಾಸ್ಕೊಳಿಕ್ಕೂ ಕಂಬಳಿ, ಎಲ್ಲದಕ್ಕೂ ಎಲ್ಲದಕ್ಕೂ ಕಂಬಳಿ, ಅದ್ರ ಕಂಬಳಿ ಒಂದು ಕುಚ್ಚಿಗೆ ಮಳೆ ಹಾಕೊಂಬಿಡೋದು ಮಗು, ಏನು ಬೇಕಾಗಿದೆ ಏನು? ಗೋಣಿ ತಟ್ಸ್ವಾಮಿ ನಾಳೆ ಏನನ್ನೋ ಚಿಂತೆ ಇಲ್ಲ, ನಿನ್ನೆ ಏನಾಯ್ತನೋ ಪಶ್ಚಾತ್ತಾಪ ಇಲ್ಲ, ಪಾಪ ಪುಣ್ಯಗಳ ಬಗ್ಗೆ ಲೆಕ್ಕಾಚಾರ ಇಲ್ಲ, ಧರ್ಮದರ ಬಗ್ಗೆ ಲೆಕ್ಕಾಚಾರ ಇಲ್ಲ, ಇವನು ಜ್ಞಾನಿ. ಜ್ಞಾನಿ ಹೊರತುಪಡಿಸಿ ಎಲ್ಲರೂ ದರಿದ್ರು, ಜ್ಞಾನಿ ಒಬ್ಬನೇ ಶ್ರೀಮಂತ, ಅವನಲ್ಲಿ ಇರುವಂತಹ ಶ್ರೀಮಂತಿಕೆಯಿಂದ ಇಡೀ ಜಗತ್ತು ಉಸಿರಾಡುತ್ತದಪ್ಪ. ಬ್ರಹ್ಮಾತ್ಮನೋಹೋ ಶೋಧಿತಯೋಹೋ ಯದಿ ಇತ್ತಂ, ಈ ಪ್ರಕಾರ ಇತ್ತಂ ಅಂದರೆ ಈ ಪ್ರಕಾರ ನಾವು ವಿಶ್ಲೇಷಣೆ ಮಾಡಿದ್ದಾದರೆ, ಆ ವಿಶ್ಲೇಷಣೆ ಮಾಡುವಾಗ ಶ್ರುತ್ಯ ಶ್ರುತ್ಯ ಶ್ರುತಿಯ ಪ್ರಕಾರವಾಗಿ ತತ್ವಮಸೀತಿ ಸಮ್ಯಕ್ ಏಕತ್ವಮೇವ ಪ್ರತಿಪಾದ್ಯತೆ. ಆ ಶ್ರುತಿಯ ಆಧಾರದಲ್ಲಿ ನಾವು ಜಿಜ್ಞಾಸ ಮಾಡಿದಾಗ ಆ ಎಲ್ಲ ತತ್ವ ತತ್ವಮ್ ಅನ್ನುವಂಥ ಎರಡು ಪದಗಳಲ್ಲಿ ಅಸಿ ಇತಿ ಅನ್ನುವಂತಹ ಶಬ್ದ ಐಕ್ಯವನ್ನು ತೋರಿಸುತ್ತದೆ. ಸಮ್ಯಕ್ ಏಕತ್ವಮೇವ ಪ್ರತಿಪಾದ್ಯತೆ, ಅದು ಎರಡರಲ್ಲಿ ಏಕತ್ವವನ್ನು ತೋರಿಸುತ್ತದೆ. ಅದು ಹೇಗೆ ತೋರಿಸುತ್ತದೆ ಅದನ್ನು ಜಿಜ್ಞಾಸ ಮಾಡಬೇಕು, ಅದನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಶ್ರುತಿಯ ಮಾರ್ಗವನ್ನು ಅನುಸರಿಸಬೇಕು. ಶ್ರುತಿ ಆ ಮಾರ್ಗವನ್ನು ಹಾಕಿಕೊಡ್ತದೆ ಅಂಥೇಳಿ ಈಗ ತತ್ವಮಸಿ ಮಹಾವಾಕ್ಯದ ಒಂದು ಜಿಜ್ಞಾಸಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ. ಐಕ್ಯಂತಯೋರ್ಲಕ್ಷಿತಯೋರ್ನ ವಾಚ್ಯಯೋ ನಿಗದ್ಯತೆ ನ್ಯೋನ್ಯ ವಿರುದ್ಧ ಧರ್ಮಿಣೋ. ಖದ್ಯೋತ ಭಾನ್ವೋರಿವ ರಾಜ ಭತ್ಯಯೋ ಭಾನ್ವೋರಿವ ರಾಜ ಭತ್ಯಯೋ. ಅದು ಭತ್ಯ ಅಲ್ಲ, ಭೃತ್ಯೂಪ್ ಭ್ರೂ ಮಾಡ್ಕೊಡು ಋಷಿರು. ಭೃತ್ಯಯೋ ಖದ್ಯೋತ ಭಾನ್ವೋರಿವ ರಾಜ ಭೃತ್ಯಯೋ ಭೂಪಾಂಬುರಾಶ್ಯೋ ಪರಮಾಣು ಮೇರು